ಕಂಟಿನ್ ಮೂರು ಜನ ಬೇಕೇ ಬೇಕು. ಒಬ್ರು ಕೊಯ್ಯೋರು, ಒಬ್ರು ಹಿಡಿಯೋರು. ಹಿಡಿದಾಗ ಬುಟ್ಟಿ ಕೊಡ್ಬೇಕು, ಅಲ್ಲಿ ಖಾಲಿ ಮಾಡ್ಬೇಕು. ಬೇರೆ ಬೇರೆ ವೆರೈಟಿ ಬರ್ತದೆ, ಎರಡು, ಒಂದು ಕೆಂಪು ಅಡಿಕೆ ಬರ್ತದೆ, ಹಸಿ ಅಡಿಕೆ ಬರ್ತದೆ. ಅಲ್ಲೇ ಪ್ರತ್ಯೇಕ ಮಾಡ್ಬೇಕು, ಇಲ್ಲ ಅಂದ್ರೆ ಒಂದೇ ಕಡೆ ಹಾಕಿದ್ರೆ ಮತ್ತೆ ಕೆಲಸ ಹೆಚ್ಚಾಗ್ತದೆ. ಅದಕ್ಕೆ ಈ ಮೂರು ಜನ ಮಿನಿಮಮ್ ಬೇಕು. ಇಲ್ಲ ಅಗಟ್ಟಕ್ಕಂತಲೇ ಕೈಗಾಡಿನೋ ಜೀಪು ಏನಾದ್ರು ಇರ್ತದ? ಅವ್ರವ್ರು ಮನೆಗೆ ತಕ್ಕಂತೆ ಅವ್ರವ್ರು ಅನುಕೂಲಸ್ತ ಇದ್ದವ್ರು ಹಂಗ ಮಾಡ್ಕೊಂಡಾರ. ನಾವು ಹೋಗುವಾಗ ನಾವು ಒಬ್ಬನೇ ಹೋಗ್ತೇನೆ, ಅವ್ರ ಮನೆಯವರು ಹಿಡಿದಾರೆ, ಅವ್ರು ಎರಡು ಮೂರು ಜನ ಇರ್ತಾರೆ, ಅವರೇ ಅವರು ಬೇರೆ ಬೇರೆ ವೆರೈಟಿ ಮಾಡ್ಕೊಳ್ತಾರೆ. ಈ ಹಿಡಿಯೋ ಬಗ್ಗೆ ಹೇಳಿ, ಈಗ ಕೊಯ್ಲು ಮಾಡುವ ಸಂದರ್ಭದಲ್ಲಿ ಏನು ಚೀಲವೋ ಏನೋ ಹಿಡಿಬೇಕು ಅಂತ ಇಟ್ಕೊಂಡು, ಅದರ ವ್ಯವಸ್ಥೆ ಬಗ್ಗೆ ಹೇಳಿ. ಹೇಗೆ ವ್ಯವಸ್ಥೆ? ಕೆಲವೊಮ್ಮೆ ಒಂದು ದಿನ ಹೆದರಿಕೆ ಅನಿಸ್ತದೆ, ಮೇಲ್ಮೈ ಮೇಲೆ ಬರುದು ಅನಿಸ್ತದೆ. ಆದ್ರೆ ಒಂದ್ ನಾಲ್ಕು ಮರ ಹಿಡ್ಕೊಂಡ್ರೆ ಕಡಿಗೆ ತಾನೇ ಟ್ರೈನಿಂಗ್ ಆಗ್ತದೆ. ಬೇರೆ ಬೇರೆ ನಮ್ಮನೆ ತರ ಇದೆ, ಒಬ್ಬೊಬ್ರು ಕಂಪನಿಯವ್ರು ಮಾಡಿದ್ರು, ರೌಂಡ್ ರಿಂಗ್ ತರ ಮಾಡ್ಕೊಂಡಾರೆ. ನಾವೆಲ್ಲ ಹಿಂಗೆ ಎರಡು ಕೋಲ್ ಕಟ್ಕೊಂಡು ಮಾಡ್ಕೊಂಡಿದ್ದೇವೆ. ಸುಲಭ, ಈಜಿ, ಎಂತದ್ದು ಇಲ್ಲ, ಖರ್ಚು ಕಡಿಮೆ, ಒಂದ್ 500 ರೂಪಾಯಿಂದ ಆಗ್ಬಹುದು. ಅಂದ್ರೆ ಕೊನೆ ಯಾವ ಸೈಡ್ಗೆ ಇದೆಯೋ ಆ ಸೈಡ್ಗೆ ನಿಂತ್ಕೋಬೇಕು, ಆ ಸೈಡ್ ನಿಂತ್ಕೋಬೇಕು. ಬರೋ ಹೈಟ್ ಇದ್ದಷ್ಟು ನಮ್ಗೆ ಒಳ್ಳೆಯವ್ರು, ಹಿಡಿಯೋರಿಗೆ ಲೆಂತ್ ಕಾಣ್ತದೆ, ಬರೋವ್ರೆ ಟೈಮ್ ಸಿಗ್ತದೆ ಹಾಕೊಳ್ಳಿಕ್ಕೆ. ಸ್ವಲ್ಪ ಗಿಡ್ಡಿದ್ರೆ ಬೇಗ ಬರ್ತದೆ ಕೊನೆ, ಆದ್ರೆ ಹಿಡಿಬಹುದು, ಎಂತ ಸಮಸ್ಯೆ ಇಲ್ಲ. ನಮ್ದು ಹೆಣ್ಣು ಮಕ್ಕಳು ಆದ್ರೆ ಹಿಡಿದಾರೆ, ನಮ್ಮ ಮನೆಯವರು, ಎಂತ ಸಮಸ್ಯೆ ಇಲ್ಲ. ಸಣ್ಣ ಗಿಡ ಇದ್ರೆ ಹಿಡಿಯುತ್ತಾರೆ. ಅಡಿಕೆ ಗೊನೆಯನ್ನು ಕೊಯ್ಲು ಮಾಡುದು, ಅದ್ರ ಬುಡದಲ್ಲಿ ನಿಂತ್ಕೊಂಡು ಸ್ವಲ್ಪ ದೂರ ನಿಲ್ತೀರ? ಸ್ವಲ್ಪ ಒಂದ್ ಎರಡು ಫೂಟ್ ಹಿಂದೆ, ಮೂರು ಫೂಟ್ ಹಿಂದೆ, ಅದು ನೋಡ್ಕೊಂಡು ಸಾಯ್ದ ನೋಡ್ಕೊಂಡು ನಾವು ನಿಂತ್ಕೊಳ್ತೇವೆ. ಈಗ ದೋಟಿಯನ್ನು ಹಿಡ್ಕೊಂಡಿರುವಂತಹ ಮನುಷ್ಯರು ಅದು ಹೇಳಿದಾಗ ಕೇಳ್ತದ ಗೊನೆ ಆ ಕಡೆ ಈ ಕಡೆ ಹೋಗುದಿಲ್ಲ? ಕೊಯ್ದಾಗ ಕರೆಕ್ಟ್ ಬರ್ತದೆ, ಏನ್ ಸಮಸ್ಯೆ ಇಲ್ಲ. ಮಧ್ಯದಲ್ಲಿ ನಿಮ್ ಬಾಳೆ ಗಿಡ್ಡ ಗಿಡ್ಡ ಸಸಿ ಇದ್ರೆ ಕೇಳುವುದಿಲ್ಲ, ನಾವ್ ಹೇಳ್ದಂಗೆ ಕೇಳುವುದಿಲ್ಲ. ಅದ್ರ ಮೇಲ್ ಬೆಳೀತದೆ, ಬಾಜುಕ್ ಹೋಗ್ತದೆ. ಇಲ್ಲಾಂದ್ರೆ ಓಪನ್ ಜಾಗ ಇದ್ರಪ್ಪ, ಹೇಳಿದ ಕಡೆ ಬೆಳೀತದೆ. ಹಾ, ಹಿಂಗೆ ಅವ್ರಿಗೆ ಏನಾದ್ರು ಸಿಗ್ನಲ್ ಕೊಡ್ತೀರಾ, ರೆಡಿ ಇದೆಯಾ ಅಂತ? ಹೌದು, ಹ್ಞೂ ಹೇಳ್ತೇವೆ ನಾವು, ಕೊಯ್ಯುವಾಗ ಬಂತಪ್ಪ, ಅವ್ರು ಹಿಡಿದಾರೆ ಪಟ್ನೆ. ನಾವು ಸಿಗ್ನಲ್ ಕೊಡುದೇ, ಮೇಲ್ ನೋಡ್ತಾ ಇರ್ತೇವೆ, ಹ್ಞೂ ಅಂದ್ರೆ ಕೊಯ್ದ್ರೆ ಆಯ್ತು, ಪಟ್ನೆ ಬರ್ತದೆ ಒಂದ್ ಎರಡು ಸೆಕೆಂಡ್ ಅಲ್ಲಿ ನೆಲಕ್ಕೆ. ಅಂದ್ರೆ ಈಗ ಈ ಕೊಯ್ಲು ಮಾಡುವಂತ ಒಂದು ಕೊಕ್ಕೆ ನನ್ನ ಮದ್ದು ಬಿಡ್ಲಿಕ್ಕೆ ಬದಲಾವಣೆ ಮಾಡ್ಬೇಕಿದ್ರೆ ಏನೇನು ಮಾಡಬೇಕು? ಅದು ಕತ್ತಿ ಕೊನೆ ಕೊಯ್ಯೋದು, ಕಡಿಗೆ ನೋಜಲ್ ಹಾಕುಗಳು, ನೋಜಲ್ ಪೈಪು ದೂಟಿಗೆ ಅಟ್ಯಾಚ್ ಮಾಡ್ಕೊಂಡು ಔಷಧಿ ಸಿಂಪಡಣೆ ಮಾಡೋದು. ಇಲ್ಲಿ ಬ್ಯಾಟ್ರಿ ಚಾಲಿತ ಪಂಪಿಗೆ ಕಲೆಕ್ಷನ್ ಕೊಟ್ರೆ ಒಬ್ರು ಹಾಕ್ತಾ ಇರೋದು, ಇವರು ಹೊಡಿತಾ ಇರ್ತಾರೆ, ಇಡೀ ದಿನ ಖಾಲಿಯಾದಂಗೆ ಹಾಕ್ತಾ ಇರೋದು ಸಿಂಪ ಮದ್ದು. ಅಂದ್ರೆ ಮದ್ದು ಅಂದ್ರೆ ಒಂದು ಡ್ರಮ್ ನಲ್ಲಿ 200 ಲೀಟರ್ ಹಾಗೆ ಒಂದು ಕಡೆ ಇಟ್ಕೊಂಡು ಹೋಗ್ಬೋದ ಸುತ್ತಲೂ? ಹಾ, ಹೋಗ್ಬಹುದು, ಹೋಗ್ಬಹುದು, ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಬಕೆಟ್ ನಲ್ಲಿ ಇಟ್ಕೊಂಡ್ರೆ ಈಸಿ ಆಗ್ತದೆ. ಒಂದೇ ಸಲ ಅವ್ರವ್ರ ತೋಟಕ್ಕೆ ತಕ್ಕಂತೆ ಮಾಡ್ತಾರೆ, ಒಂದು ಡ್ರಮ್ ಅಲ್ಲಿ 200-200 ಒಂದೇ ಸತಿ ಮಿಕ್ಸ್ ಮಾಡ್ಕೋತಾರೆ, ಅವರು ಬಕೆಟ್ ಅಲ್ಲಿ ತೆಗೆದು ಹಾಕ್ತಾರೆ. ಮದ್ದು ತಂದು ಕೊಡ್ಲಿಕ್ಕೆ ಒಬ್ರು ಜನ ಬೇಕು? ಒಬ್ನೇ ಬೇಕು, ಇಬ್ಬರಾದ್ರೆ ಸಾಕು. ಮದ್ದು ಹೊಡೆಯುವಾಗ ಇಬ್ಬರೇ ಆದ್ರೆ ಸಾಕು, ಏನ್ ದೊಡ್ಡ ಆಳ್ ಬೇಕಂತಿಲ್ಲ, ಸಣ್ಣ ಆಳ್ ಬೇಕಾದ್ರೆ ಸಿಗ್ಬಹುದು, ಹೆಣ್ಮಕ್ಳಾದ್ರೂ ಮಾಡ್ಬೋದು, ಮದ್ದು ಹಾಕ್ಬಹುದು ಅಷ್ಟೇ, ದೊಡ್ಡ ಕೆಲಸ ಪಂಪ್ ಹೊಡೆಯುವ ಇದು ಇದು ಏನೂ ಇಲ್ಲ ಸಮಸ್ಯೆ. ಈಗ ಮದ್ದು ಬಿಡದೇ ಇರುವಂತಹ ಒಂದು ಸಂದರ್ಭದಲ್ಲಿ, ಅಂದ್ರೆ ಇದು ಆಫ್ ಆದಂತಹ ಸಂದರ್ಭದಲ್ಲಿ ರಿಟರ್ನ್ ಬರ್ತದ ಹೇಗೆ? ಹಾ, ಇದು ಬ್ಯಾಟ್ರಿ ಚಾಲಿತ ಪಂಪ್ ಆದ್ರೆ ಲೋಡ್ ಆದ ಕೂಡ್ಲೆ ಆಟೋಮೆಟಿಕ್ ಬಂದು ಅದು ಕರೆಂಟ್ ಉಳಿತಾಯ. ಅಲ್ಲಿ ಬ್ಯಾಟ್ರಿ ಲೋಡ್ ಆದ ಕೂಡ್ಲೆ ಹಿಂಗ್ ಆನ್ ಆಯ್ತಪ್ಪ, ಬ್ಯಾಟ್ರಿ ಆನ್ ಆಗ್ತದೆ. ಹಿಂಗ್ ಆಟೋಮೆಟಿಕ್ ಸಿಸ್ಟಮ್ ಇದೆ, ಅದು ಬೆಸ್ಟ್ ಸಿಸ್ಟಮ್ ಇದೆ. ಪೆಟ್ರೋಲ್ ಪಂಪ್ ಆದ್ರೆ ಇಲ್ಲ, ಇಡೀ ದಿನ ಡ್ರ ಆಗ್ತದೆ, ಅದು ವೇಸ್ಟ್, ಇಂಧನ ವೇಸ್ಟ್. ಅದಕ್ಕೆ ಆನ್ ಆಫ್ ಇಲ್ಲ, ನಾವೇ ಮಾಡ್ಬೇಕು. ಮದ್ದು ರಿಟರ್ನ್ ಬರ್ತದ ಹೇಗೆ? ಹಾ, ಬ್ಯಾಟ್ರಿ ಚಾಲಿತ ವಾಹನದಲ್ಲಿ ಮದ್ದು ರಿಟರ್ನ್ ಬರುದಿಲ್ಲ, ಪೆಟ್ರೋಲ್ ಪಂಪ್ ಇದರಲ್ಲಿ ರಿಟರ್ನ್ ಬರ್ತದೆ. ಹೀಗೆ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ, ಇದು ಬಂದೇ ಆಗ್ಬಿಡ್ತದೆ ಬ್ಯಾಟ್ರಿ ಚಾಲಿತ. ಅದಕ್ಕೆ ಹಾ, ಸಿಂಪರಣೆ ಆನ್ ಮಾಡಿದ್ರೆ ಮಾತ್ರ ಹೋಗ್ತದೆ, ಬ್ಯಾಟ್ರಿನೂ ಆನ್ ಆಗ್ತದೆ, ಔಷಧಿನೂ ಹೋಗ್ತದೆ. ವಿಠಲ್ ನಾಗೇಶ್ವರ ಸಾಕಷ್ಟು ವಿವರನ್ನ ಕೊಟ್ರು, ಈಗ ನಾಗರಾಜ್ ಅವರನ್ನ ಕೇಳೋಣ. ನೀವು ಈ ಒಂದು ಫೈಬರ್ ದೋಟಿಯಲ್ಲಿ ಮದ್ದು ಸಿಂಪರಣೆ ಮಾಡಿದ ನಂತರ ಯಾವ ರೀತಿ ಅನುಕೂಲ ಆಯ್ತು? ನಮ್ಗೆ ಬಹಳ ರೀತಿ ಅನುಕೂಲ ಆಯ್ತು ಸರ್. ಯಾಕಂದ್ರೆ ಬೆಳಿಗ್ಗೆ ಮದ್ದು ಹೊಡೆಯೋರಾದ್ರೆ, ಈಗ ಸಾಂಪ್ರದಾಯಿಕ ಕೃಷಿಯಲ್ಲಿ ಮದ್ದು ಹೊಡೆಯೋರಾದ್ರೆ ಅವರು 10-11 ಗಂಟೆ ಆಗ್ಬೇಕು, ಬಿಸಿಲು ಬೀಳಬೇಕು, ಮರ ಹತ್ತಲಿಕ್ಕೆ ಆಗುದಿಲ್ಲ, ಜಾರ್ತದೆ. ಅವಾಗ ಅದು ಹೆಚ್ಚಾಗಿ ಮಳೆ ಸೀಸನ್ ಆಗಿದ್ರಿಂದ ಸಣ್ಣ ಮಳೆ ಬರ್ತದ್ರು ಅವರು ಆಗೋದಿಲ್ಲ ಹೇಳಿ ಹೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ನಾವು ಈ ದೋಟಿ ಆದ್ರೆ ಬೆಳಿಗ್ಗೆ 7 ಗಂಟೆ ಆದ್ರೂ ಬೆಳಕು ಚಾಲು ಆದ ಕೂಡಲೇ ಹೊಡಿಬಹುದು ಮದ್ದನ್ನ. ಸ್ವಲ್ಪ ಮಳೆ ಬಂತಂದ್ರೆ ಸ್ಟಾಪ್ ಇಡಬಹುದು. ಹಾಗೆ ಕೂಲಿ ಹಾಗಲ್ಲ, ಅವ್ರು ಟೈಮಿಗೆ ಬರ್ತಾರೆ. ಆವಾಗ ಏನಾದ್ರೂ ಹತ್ಲಿಕ್ಕೆ ಸಮಸ್ಯೆ ಆಯ್ತು, ಏನಾದ್ರೂ ಆಯ್ತು ಅಂದ್ರೆ ಹೊಂಟ್ರು ಅವರು. ಸ್ವಲ್ಪ ಗಿಡಗಳು ಸ್ವಲ್ಪ ತೆಳು ಉಂಟು, ಹತ್ಲಿಕ್ಕೆ ಆಗುದಿಲ್ಲ ಅಂತ ಕೂಡಲೇ ಆ ಜಾಗ ಹೋಗುದೇ ಇಲ್ಲ. ಅದಕ್ಕಾಗಿ ಎಲ್ಲಾ ದೃಷ್ಟಿಯಿಂದನು ದೋಟಿ ಔಷಧಿ ಬಹಳ ಅನುಕೂಲ ಆಗ್ತದೆ, ವೇಸ್ಟೇಜು ಆಗುದಿಲ್ಲ. ಅಡಿಕೆ ಹಣ್ಣು ಕೊನೆ ಕೊಯ್ಯುವಂತ

ಶಿವರಾಯ ಕೇಳಾರ ಇಲ್ಲಾರ ಇದೇರೆ ಪ್ರತಿವರತ ಕೋದೈ